ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾಕ್ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕಥೆ, ಈಗೆಲ್ಲ ಸ್ಪೀಡ್. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಇನ್ನು ಮುಂದೆ ಕೇಳಿ, ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸರಣಿ ಹಳೆಯ ಹೊನ್ನು. ಇಂದಿನ ವಿಷಯ, ಆಳಂದ ತಾಲೂಕು ತಡಕಲ್ ಗ್ರಾಮದ ಭೂತಾಯಿ ಮಿಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ನಿರ್ವಹಣಾ ಅಧಿಕಾರಿಯಾಗಿರುವ ರಕ್ಷಿತಾ ಮಹಾದೇವಪ್ಪ ಲಾಡವಂತಿ ಅವರೊಂದಿಗೆ ಸಿರಿಧಾನ್ಯದ ಅನುಭವ ಕುರಿತು ಸಂದರ್ಶನದ ಭಾಗ ಎರಡು. ಆಕಾಶವಾಣಿ ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಳಂದ ತಾಲೂಕು ತಡಕಲ್ ಗ್ರಾಮದ ಭೂತಾಯಿ ಮಿಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ರಕ್ಷಿತಾ ಮಹಾದೇವಪ್ಪ ಲಾಡವಂತಿ ಅವರೊಂದಿಗೆ ಸಿರಿಧಾನ್ಯದ ಅನುಭವ ಕುರಿತ ಸಂದರ್ಶನ ಭಾಗ ಎರಡು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಒಂದು ವಿಶೇಷ ರೈತ ಉತ್ಪಾದಕ ಕಂಪನಿ ಬಗ್ಗೆ ಮಾತಾಡೋಣ. ಈ ರೈತ ಉತ್ಪಾದಕ ಕಂಪನಿಯೊಳಗೆ ಸಿರಿಧಾನ್ಯಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವುಗಳ ಮೌಲ್ಯವರ್ಧನೆ ಯಾವ ರೀತಿ ಆಗ್ತಾ ಇದೆ, ಮತ್ತು ಅದರ ಮಾರುಕಟ್ಟೆ ಯಾವ ರೀತಿ ಆಗ್ತಾ ಇದೆ, ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಬಹುಶಃ ತಮಗೂ ಕೂಡ ಇದರಿಂದ ಪ್ರೇರಣೆ ಸಿಗಬಹುದು, ಮತ್ತು ಯಾವ ರೀತಿ ನಾವು ಮುಂದುವರಿಬಹುದು ಅನ್ನುವಂತಹ ಒಂದು ದಿಕ್ಸೂಚಿ ತಮಗೆ ಸಿಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಆಳಂದ ತಾಲೂಕು ತಡಕಲ್ ಗ್ರಾಮದ ಭೂತಾಯಿ ಮಿಲ್ಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ರಕ್ಷಿತಾ ಮಹಾದೇವಪ್ಪ ಲಾಡವಂತಿಯವರು ಇತ್ತ ನಮ್ಮ ಜೊತೆಗೆ ಇದ್ದಾರೆ. ರಕ್ಷಿತಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ಸಿರಿಧಾನ್ಯಗಳನ್ನ ಬೆಳೆದ ನಂತರ ಅವನ್ನ ನಾವು ಮೌಲ್ಯವರ್ಧನೆ ಮಾಡಿ ತಿನಿಸುಗಳಾಗಿ ರೂಪಾಂತರ ಮಾಡಿಸಿ ಆ ನಂತರ ಮಾರಾಟ ಮಾಡೋದ್ರಿಂದ ನಮಗೆ ಹೆಚ್ಚಿಗೆ ಒಂದು ಲಾಭ ಬರ್ತದೆ. ಹೌದಾ? ಈಗ ನಿಮಗೆ ಸಾಮಾನ್ಯವಾಗಿ ಸರಾಸರಿ ಒಂದು ಮಾರ್ಜಿನ್ ಎಷ್ಟು ಬರ್ತದೆ? ಒಂದು ಕುಕ್ಕಿದೆ, ಒಂದು 100 ಗ್ರಾಮ್ ಕುಕ್ಕಿ ಅದ ಅಂತ ಹೇಳಿ ತಿಳ್ಕೊಳ್ಳೋಣ. ನಿಮಗೆ ಎಷ್ಟು ಮಾರ್ಜಿನ್ ನೀವು ಇಟ್ಕೊಂಡಿರ್ತೀರಿ? ಸರ್, ಈಗ ನಮ್ದು 200 ಗ್ರಾಮ್ ಒಂದ್ ಪ್ಯಾಕ್ ಇದೆ ಸರ್, ಅದು ಒಂದ್ ಕುಕ್ಕೀಸ್. ಸೊ ನಮ್ಗೆಲ್ಲ ಪ್ಯಾಕಿಂಗು ಲೇಬ್ಲಿಂಗು ಎಲ್ಲ ತೆಗೆದು ಅರೌಂಡ್ 8-9 ರುಪೀಸ್ ಒಂದ್ ಪ್ಯಾಕ್ ಇಂದ ಉಳಿದಿದೆ. ಒಂದ್ ಪ್ಯಾಕ್ ಇಂದ 8-9 ರುಪಾಯಿ ಉಳಿದಿದೆ. ರೈತರಿಗೆ ಎಷ್ಟು ಹೋಗ್ತದೆ ಅವರಿಂದ ತಾವು ಏನು ಸಿರಿಧಾನ್ಯ ಖರೀದಿ? ಸರ್, ಇದು ಹೆಂಗಿದೆ ಅಂದ್ರೆ ನಾವು ಇಮಿಡಿಯೇಟ್ ಅವರಿಗೆ ಈಗ ಅದೇನ ಹೇಳಿದ್ನಲ್ಲ ಸರ್, ನಿಮ್ಗೆ ಎಕ್ಸಾಂಪಲ್ ಅವ್ರನ್ನ ತಗೊಂತಿದ್ದೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಿದೆ, ನಿಮ್ಗೆ 1 ಕೆಜಿ ನವಣೆ ತಗೊಬೇಕು ಅಂದ್ರೆ 1 ಕ್ವಿಂಟಲ್ಗೆ 2400 ರುಪಾಯಿ ತಗೊಂತಾರೆ. ನಾನು 4000 ರುಪಾಯಿ ತಗೊಂತೀನಿ ಸರ್. ಓಕೆ. ಪ್ರಾಬಬ್ಲಿ ನನ್ಗೂ ಮಾರ್ಕೆಟಿಂಗು ಬಹಳ ಡಿಫ್ರೆನ್ಸ್ ಇದೆ ಸರ್. ಸರ್, ನಾನೇನ್ ಇಲ್ಲಿ ಪ್ರಾಫಿಟ್ ಅರ್ನ್ ಮಾಡ್ತಿದ್ನಿ, ಅದೆಲ್ಲ ಮೇಜರ್ ಪಾರ್ಟ್ ಫಾರ್ಮರ್ಸ್ ಗೆ ಹೋಗ್ತಿದೆ ಸರ್. ಸೊ ಹಂಗಾಗಿ ಫಾರ್ಮರ್ಸ್ ಡೈರೆಕ್ಟ್ಲಿ ಬೆನಿಫಿಟೆಡ್ ಇದೆ. ಅಡ್ಡಿಲ್ಲ, ಈ ಮಾತು ರೈತರಿಗೆ ಗೊತ್ತದ, ನೀವು ಹೆಚ್ಚಿಗೆ ಕೊಡ್ತಾ ಇದ್ದೀರಿ ಅವ್ರಿಗೆ ಅಂತೇಳಿ? ಹಾ ಸರ್. ಸೊ ಕೊಡ್ತಿದೀವಿ ಅಂತಾನೆ ಅವರು ಒಂದೊಂದ್ ಚೀಲ ಇದ್ರು ಪರ್ಟಿಕ್ಯುಲರ್ ಬೇರೆ ಕಡೆ ಮಾರೋದ್ ಬಿಟ್ಟು ತಂದು ನಮ್ಗೆ ಕೊಡ್ತಿರೋದು ಸರ್. ಬೇರೆ ಕಡೆ ಮಾರಾಟ ಆಗ್ತಾವ ಸರ್? ಈಗ ಎಕ್ಸಾಂಪಲ್ ಹೆಂಗಿದೆ ಅಂದ್ರೆ, ಈಗ ಆಳಂದಲ್ಲಿ ಒಂದ್ ಸಣ್ಣ ಸಂತೆ ಆಗುತ್ತೆ ಸರ್ ಅವ್ರದ್ದು, ಎವ್ರಿ ಥರ್ಸ್ಡೇ ಹಂಗಾಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದ್ರೆ, ಇವರು ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಏನಿರ್ತಾರೆ, ಸ್ವಲ್ಪ ಜನ ಒಂದ್ 10-30 ಕೆಜಿ ಅವ್ರ ಕಡೆ ಇರುತ್ತಲ್ಲ, ಅದು ರೈಸ್ ಮಾಡ್ಕೊಂಡೋಗಿ ಅವರೇ 1 ಕೆಜಿ ಮಾರ್ತಿರ್ತಾರೆ ಸರ್ ಸಂತೆಲೆಲ್ಲ ಕುಂತ್ಕೊಂಡು. ಸೊ ಹಂಗೂ ಇದಾರೆ ಸರ್. ಅದು ಈಗ ನಾವೇನ್ ಜಾಸ್ತಿ ಮಾಡ್ತಿದ್ವಿ, ನಾವೇನ್ ಜಾಸ್ತಿ ಕೊಡೋದ್ರಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅವರಲ್ಲಿ. ಸೊ ಯಾಕಂದ್ರೆ ಅಲ್ಲಿ ಮತ್ತೆ ಬಿಸಿಲಲ್ಲಿ ಕುಂತು ಒನ್ ಡೇ ಫುಲ್ ಮಾರಿ ಅಟ್ಲೀಸ್ಟ್ 1-3 ಕೆಜಿನೂ ತಿನ್ನಂಗಿಲ್ಲ ಸರ್ ಅಲ್ಲಿ ಕೊಟ್ಟಿರೋದ್ರಿಂದ. ಸೊ ಹಂಗಾಗಿ ಅವರು ದೇ ಆರ್ ವೆರಿ ಹ್ಯಾಪಿ ಸರ್. ಅಡ್ಡಿಲ್ಲ. ಈಗ ಫ್ಯೂಚರ್ ಬಗ್ಗೆ ನಾವು ವಿಚಾರ ಮಾಡೋದಾಯ್ತಪ್ಪ ಅಂತಂದ್ರೆ, ಈಗ ಏನು ತಾವು ಕಲೆಕ್ಟ್ ಮಾಡ್ತೀರಿ ಅಂದ್ರೆ ಪ್ರೊಕ್ಯೂರ್ ಮಾಡ್ತೀರಲ್ಲ ಧಾನ್ಯಗಳನ್ನ, ಪ್ರೊಕ್ಯೂರ್ ಮಾಡ್ತೀರಿ, ಮಾಡಿದ ನಂತರ ಸಂಪೂರ್ಣ ಎಲ್ಲವನ್ನೂ ನೀವು ಮಾರಾಟ ಮಾಡ್ತಿರೋ ಅಥವಾ ಫ್ಯೂಚರ್ ನಮ್ಮ ಮುಂದಿನ ಬಿತ್ತನೆಗಾಗ್ಲಿ ಅಥವಾ ಮುಂದಿನ ಬೆಳವಣಿಗೆಗಾಗ್ಲಿ ಒಂದು ಪಾರ್ಟ್ ನೀವು ಸಂಗ್ರಹ ಮಾಡಿರ್ತಾ ಇದ್ದೀರಾ? ಈಗ ಅದೇ ನೀವು ಹೇಳಿದ್ರಲ್ಲ, ಸೀಡ್ಸ್ ಏನಿದೆ ಅಂತಂದ್ರೆ ನಾವು ಲಾಸ್ಟ್ ಇಯರ್ ಬೆಳೆದಿರೋದು ಇಟ್ಟಿರೋದಕ್ಕಿಂತ ನಮಗೆ ಐಎಂಆರ್ ಇಂದ ಸರ್ಟಿಫೈಡ್ ಸೀಡ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಸರ್. ಈಗ ಅವ್ರೇನಿದೆ ಇಯರ್ಲಿ ಇಯರ್ಲಿ ಹೊಸ ಹೊಸ ವೆರೈಟಿ ಆಗಿರ್ಬೋದು, ಸೊ ಹಂಗಾಗಿ ಇಳುವರಿ ಜಾಸ್ತಿ ಬರೋದು ಆತರ ಅವರೇ ಅವ್ರದೇ ಆದ ಸಂಶೋಧನೆ ಏನೇನಿದೆ ಅಲ್ಲ ಅದು ಪರ್ಟಿಕ್ಯುಲರ್ ಸೀಡ್ಸ್ ನಮ್ಗೆ ಪ್ರೊವೈಡ್ ಮಾಡ್ತಾರೆ ಸರ್ ಫ್ರೀಯಲ್ಲಿ. ಸೊ ಅದನ್ನ ನಾವು ತಂದು ಫಾರ್ಮರ್ಸ್ ಗೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದ್ರೆ ಐಐಎಂಆರ್ ದಿಂದ ನಿಮಗೆ ತಾಂತ್ರಿಕ ಒಂದು ಮಾಹಿತಿನೂ ಸಿಗ್ತದ, ಟ್ರೈನಿಂಗ್ ಸಿಗ್ತದ, ಮತ್ತೆ ಸೂಪರ್ವಿಷನ್ ಕೂಡ ಮಾಡ್ತಾರ ಅವರು. ಇಡೀ ಒಂದೇನು ಕ್ರಾಪ್ ಗ್ರೋತ್ ಪೀರಿಯಡ್ ಇರ್ತೈತಿ, ಆ ಸಮಯದೊಳಗೆ ಅವರು ಬಂದು ನೋಡಿ ಯಾವ ರೀತಿ ಇದೆ ಬೆಳೆ, ಯಾವ ರೀತಿ ಇರಬೇಕು, ಏನೇನು ನಾವು ಕೊಡಬೇಕು, ಯಾವ ರೀತಿ ನೋಡ್ಕೊಳ್ಬೇಕು ಎಲ್ಲ ಹೇಳ್ತಾರೆ ಅವರು. ಸರ್ ಅವರು ನಮ್ಗೆ ಗೈಡ್ ಮಾಡಿರ್ತಾರೆ ಸರ್, ನಾವು ಫಾರ್ಮರ್ಸ್ ಗೆ ಗೈಡ್ ಮಾಡ್ತೀವಿ. ಅವರಿಂದ ನೇರವಾಗಿ ಒಂದು ತರಬೇತಿ ವ್ಯವಸ್ಥೆ ಮಾಡುವಂತದ್ದು ಆಗ್ತಾ ಇರ್ತದೆ. ಇಲ್ಲಿ ನಮ್ದು ಸ್ಪೆಷಲಿ ಕೆವಿಕೆ ವಿಜ್ಞಾನಿಗಳಿದಾರಲ್ಲ ಸರ್, ತೆಗಳಿ ಸರ್ ಆಗಿರ್ಬೋದು, ಆಮೇಲೆ ಜಹೀರ್ ಅಹಮದ್ ಸರ್ ಆಗಿರ್ಬೋದು, ಅಗ್ರೋನೊಮಿಸ್ಟ್ ಗಳಾಗಿರ್ಬೋದು, ಅವ್ರು ಬಂದು ಅವಾಗ ಅವಾಗ ಒಂದೊಂದು ಟ್ರೈನಿಂಗ್ ಸೆಷನ್ಸ್ ಎಲ್ಲ ಆತರ ಅರೇಂಜ್ ಮಾಡ್ತಿರ್ತೀವಿ ಸರ್. ಆಮೇಲೆ ತೆಗಳಿ ಸರ್ ಅವಾಗ ಅವಾಗ ಬಂದು ಅವ್ರದ್ದು ಗೈಡ್ ಮಾಡ್ತಿರ್ತಾರೆ, ಈ ತರ ಮಾಡಿ, ಈ ತರ ಫಾರ್ಮರ್ಸ್ ಈ ತರ ಪರ್ಟಿಕ್ಯುಲರ್ ಡೇಸ್ ಅಲ್ಲಿ ಯಾವ ತರ ಟ್ರೈನಿಂಗ್ ಮಾಡಬೇಕು, ಯಾವ ಕ್ರಾಪ್ ರಿಲೇಟೆಡ್ ಏನ್ ಮೇಜರ್ ಪ್ರಾಬ್ಲಮ್, ಡಿಸೀಸ್ ಪೆಸ್ಟ್ ಏನಿದೆ ಅದ್ರ ಬಗ್ಗೆ ಟ್ರೈನಿಂಗ್ ಸೆಷನ್ ಮಾಡಿರೋದಾಗಿರ್ಬೋದು, ಆತರ ಎಲ್ಲ ಕೆವಿಕೆ ಸೈಂಟಿಸ್ಟ್ ಎಲ್ಲ ಸಪೋರ್ಟ್ ಮಾಡ್ತಿರ್ತಾರೆ. ಅವ್ರ ಮೂಲಕ ನೀವು ಜ್ಞಾನವನ್ನ ತಗೊಳ್ತಾ ಇದ್ದೀರಿ, ರೈತರಿಗೂ ಕೂಡ ಇದು ಅನುಕೂಲ ಅನಿಸ್ತದಲ್ಲ ಇಂತಹ ಒಂದು ತರಬೇತಿ ಕಾರ್ಯಕ್ರಮ. ಹಾ ಸರ್, ಯಾಕಂದ್ರೆ ಲಾಸ್ಟ್ ಏನಾಯ್ತು ಅಂದ್ರೆ ತಗುರಿಲಿ ನೆಟ್ಟೆ ಹೋಯ್ತು ಸರ್ ಫುಲ್ಲಿ, ಎಸ್ಪೆಷಲಿ ಅಳನ್ ರೀಸನ್ ಜಾಸ್ತಿ ಹೋಯ್ತು ಸರ್. ಅವಾಗ ಕೆವಿಕೆಯಿಂದ ಸೈಂಟಿಸ್ಟ್ ಗಳು ಫೀಲ್ಡ್ ವಿಸಿಟ್ ಮಾಡೋದಾಗಿರ್ಬೋದು, ಆಮೇಲೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೆಷನ್ ಎಲ್ಲ ಅರೇಂಜ್ ಮಾಡಿ ನಾವು ಪ್ಯಾಥಾಲಜಿಸ್ಟ್ ಆಗಿರ್ಬೋದು, ಆಮೇಲೆ ಇವ್ರು ಏನೇನು ಕೀಟ ಶಾಸ್ತ್ರ ತಜ್ಞರಾಗಿರ್ಬೋದು, ಮಣ್ಣಿನ ತಜ್ಞ ಎಲ್ಲರೂ ಪರ್ಟಿಕ್ಯುಲರ್ ಅವ್ರು ಬಂದು ಸೆಷನ್ಸ್ ಎಲ್ಲ ಮಾಡಿ ಫಾರ್ಮರ್ಸ್ ಗೆ ಯಾವ ತರ ಇದನ್ನ ಕಂಟ್ರೋಲ್ ಮಾಡಬೇಕು ಅದೆಲ್ಲ ಟ್ರೈನಿಂಗ್ ಮಾಡಿದ್ವಿ ಸರ್. ಈಗ ನೀವು ಏನು ಈ ಕಂಪನಿ ಶುರು ಮಾಡಿದ್ರಿ, ಬಹಳ ಕಡಿಮೆ ಅವಧಿ ಆಗಿದೆ ಇಲ್ಲಿ ತನಕ, ಅಷ್ಟೊಳಗೆ ಸಾಕಷ್ಟು ತಮ್ಮ ಸದಸ್ಯರಿಗೆ ಜ್ಞಾನ ಕೂಡ ಬಂದಿದೆ, ಅವ್ರು ಮಾಡುವಂತಹ ಒಂದು ಉತ್ಸಾಹ ಕೂಡ ತಾವು ಹೇಳೋ ಪ್ರಕಾರ ಹೆಚ್ಚಾದಂತೆ ಅನಿಸ್ತಾ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಡೈವರ್ಸಿಫೈ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಕೂಡ ತಮ್ಮಲ್ಲಿ ಇರಲೇಬೇಕು ಅಂತೇಳಿ. ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಎಷ್ಟು ಬಂಡವಾಳದಿಂದ ನೀವು ಶುರು ಮಾಡಿದ್ರಿ? ಸರ್ ಶುರು ಮಾಡುವಾಗ ಅಂತಂದ್ರೆ ಬಂಡವಾಳ ಏನ್ ನಮ್ದು ಓನ್ ಬಂಡವಾಳ ಏನು ಇರಲಿಲ್ಲ, ಎಲ್ಲರೂ ಕೂಡಿ ಹಾಕಿದ್ದು ದುಡ್ಡು. ಓನ್ಲಿ ಫಾರ್ಮರ್ಸ್ ಸರ್, ದೇ ಆರ್ ದ ಓನರ್ ಆಫ್ ದಿಸ್ ಕಂಪನಿ ಸರ್, ಅವರು ದುಡ್ಡೆಲ್ಲೇ ಇಟ್ಕೊಂಡು ಅವರಿಗೆ ನಾವು ಬಿಸ್ನೆಸ್ ಮಾಡ್ಕೊಡ್ತೀವಿ. ಎಷ್ಟು ದುಡ್ಡು ಆಗಿತ್ತು? ಫಸ್ಟ್ ನಾವು 10 ಜನ ಡೈರೆಕ್ಟರ್ ಇಂದ ಸ್ಟಾರ್ಟ್ ಮಾಡಿದ್ದು ಸರ್, 10,000 ಅವರಿಂದ ಅವ್ರ ಪರಿಚಯ ಫಾರ್ಮರ್ಸ್ ಎಲ್ಲ ತಗೊಂಡ್ಬಂದು, ಆಮೇಲೆ ಲಾಸ್ಟ್ ಇಯರ್ ನಮ್ದು 241 ಆಗಿತ್ತು ಸರ್. ಈ ವರ್ಷ ನಾವು ಮತ್ತೆ ರಿಮೈನಿಂಗ್ 360 ಈ ಸರಿ ಮಾಡಿ ಟೋಟಲ್ 600 ಮಾಡಿದ್ವಿ ಸರ್. ಅವರು ಎಷ್ಟು ಸದಸ್ಯತ್ವ ಫೀ ಕೊಡಬೇಕಾಗುತ್ತೆ ಸರ್? ಅದು ಹೆಂಗಿದೆ ಅಂದ್ರೆ ಅವ್ರ ಇಂಟ್ರೆಸ್ಟ್ ಡಿಪೆಂಡ್ ಆನ್ ಫಾರ್ಮರ್ ಸರ್. ಈಗ ನಮ್ಮ ಹತ್ರ 1,000 ಇದೆ ಸರ್, 1 ಶೇರ್ಗೆ 10 ರೂಪಾಯಿ ಅಂತ ಇದೆ. ಸೊ ಹಂಗಾಗಿ 1,000 ರುಪೀಸ್ಗೆ 100 ಶೇರ್ಸ್ ಆದ್ರೂ ಪರ್ಚೇಸ್ ಮಾಡಬಹುದು ಅವರು. ಮ್ಯಾಕ್ಸಿಮಮ್ 2,000 ಇದೆ ಸರ್ ಒಬ್ಬರಿಗೆ, 200 ಶೇರ್ಸ್ ಮಿನಿಮಮ್ 100. ಸೊ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದ್ರ ಪ್ರಕಾರ ಅವರಿಗೆ ಮೆಂಬರ್ಶಿಪ್ ಮಾಡ್ಕೊಂತೀವಿ. ಈಗ ಈ ಒಂದು ವ್ಯವಹಾರ ಏನಿದೆ, ಸಿರಿಧಾನ್ಯಗಳ ವ್ಯವಹಾರ, ಇನ್ನೂ ಬಹಳಷ್ಟು ಪ್ರಗತಿ ಆಗಬೇಕಾದಂತಹದ್ದು, ಮತ್ತು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಇನ್ನಷ್ಟು ಏನು ನಮ್ಮ ಕಣ್ಣುಗಳನ್ನ ಓಪನ್ ಆಗಿ ಇಟ್ಟುಕೊಂಡಿರ್ಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಅವಕಾಶಗಳದಾವ, ಅದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ದಿರಬಹುದು, ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತಹದ್ದಿರಬಹುದು, ಅಥವಾ ಅಲ್ಲಿ ಸಂಶೋಧನೆ ಏನಾಗ್ತಾ ಇದೆ, ಬೆಳೆ ಬೆಳವಣಿಗೆ ಒಳಗೆ ಏನು ಸಂಶೋಧನೆಗಳಾಗ್ತಾ ಇದ್ದಾವೆ, ಅಲ್ಲಿಯೂ ಕೂಡ ಸಾಕಷ್ಟು ಅವಕಾಶಗಳು ನಾವು ನೋಡೋದಕ್ಕೆ ಸಾಧ್ಯ ಅದ. ಯಾಕಪ್ಪ ಅಂತಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಸಾಕಷ್ಟು ಆಗಿದೆ, ಹೈಬ್ರಿಡ್ಗಳು ಬಂದಾವ, ಸಂಕರ್ಣ ತಳಿಗಳು ಬಂದಾವ, ಕಾಂಪೋಸಿಟ್ ವೆರೈಟೀಸ್ ಅದಾವ. ಆದ್ರೆ ಇಲ್ಲಿ ಏನದ, ಇಲ್ಲಿ ತನಕ ಬಹುಶಃ ಕೃಷಿ ವಿಜ್ಞಾನಿಗಳು ಸಹಿತ ಇದ್ರ ಕಡೆ ಲಕ್ಷ್ಯ ಕೊಟ್ಟಿರಲಿಲ್ಲ ಅಂತೇಳಿ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ವೆರೈಟಿಗಳು ಬರುವಂತದ್ದಾಗ್ಲಿ ಅಥವಾ ಹೈಬ್ರಿಡ್ಗಳು ಬರುವಂತದ್ದಾಗ್ಲಿ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ. ಅದ್ರ ಜೊತೆಗೆ ಮಷಿನರಿ ಏನ್ ಇರ್ತದಲ್ಲ ಅದು ಕೂಡ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಎಲ್ಲ ಇದ್ದಾವ. ಯಾಕಪ್ಪ ಅಂತಂದ್ರೆ ಸ್ಟಾರ್ಟ್ಅಪ್ಸ್ ಬರ್ತಾ ಇದ್ದಾವ ಅಂತ ಹೇಳ್ತಾ ಇದ್ರಿ, ಅದರೊಳಗೆ ಹೊಸ ಹೊಸ ಇನ್ನೋವೇಷನ್ಸ್ ಏನಾಗ್ತಾ ಇದ್ದಾವೆ, ಅದರಿಂದಾಗಿ ಮಷಿನರಿ ಕೂಡ ಬಹಳಷ್ಟು ಬದಲಾವಣೆ ಆಗುವಂತದ್ದು. ಇಂಥ ಎಲ್ಲ ಹೊಸ ಹೊಸ ಪ್ರಗತಿ ಏನದಲ್ಲ ಅವು ಕೂಡ ತಮ್ಮ ಕಂಪನಿ ಒಳಗೆ ಕಾಲಕಾಲಕ್ಕೆ ಬದಲಾವಣೆಯಾಗಿ ಅವನ್ನ ತಾವು ಅಳವಡಿಸಿಕೊಂಡ್ರೆ ಅದು ಕ್ವಾಲಿಟಿ ಹೆಚ್ಚಾಗುವಂತದ್ದು, ಅದರ ಜೊತೆಗೆ ಇಳುವರಿ ಹೆಚ್ಚಾಗುವಂತದ್ದು, ಆಮೇಲೆ ಅದರ ಜೊತೆಗೆ ಉತ್ಪನ್ನಗಳು ಕೂಡ ಹೆಚ್ಚಾಗುವಂತದ್ದು, ಇಂಥ ವ್ಯವಸ್ಥೆಯನ್ನ ತಾವು ತಮ್ಮ ಕಂಪನಿ ಒಳಗೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ತಮ್ಮ ಏನು ಡೈರೆಕ್ಟರ್ಸ್ ಇದ್ದಾರೆ ಅವರಲ್ಲಿ ಅದ ಅಂತೀರಿ? ಹಾ ಸರ್ ಇದೆ ಸರ್, ಯಾಕಂದ್ರೆ ಈಗ ನಮ್ ಮೊದ್ಲೇನಿತ್ತು ನಮ್ಗೆ ಜಸ್ಟ್ ಪ್ರೊಕ್ಯೂರ್ ಮಾಡ್ಕೋಬೇಕು ಮತ್ತೆ ರಾವ್ ಮಾರಬೇಕು ಅಂತ ನಮ್ ತಲೆಯಲ್ಲಿತ್ತು ಸರ್ ಫಸ್ಟ್. ಆಮೇಲೆ ನಾವು ಈಗ ಪ್ರೊಕ್ಯೂರ್ ಮಾಡ್ಕೊಂಡಾಗ ನಾವು ರಾ ಕೊಡಬೇಕು ಅಂದ್ರೆ ನಮಗೂ ಅದರಲ್ಲಿ 5% ಮಾರ್ಜಿನ್ ಇಟ್ಕೋಬೇಕು ಸರ್, ಬಿಕಾಸ್ ನಾವು ಫಾರ್ಮರ್ಸ್ ಗೆ ವಾಪಸ್ ಪ್ರಾಫಿಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದು. ಸೊ ಹಂಗಾದಾಗ ಏನಾಯ್ತು, ನಾವು ರಾ ಮಾಡೋದ್ರಿಂದ ನಮ್ಗೆ ಅಷ್ಟೇನು ಪ್ರಾಫಿಟೇಬಲ್ ಅನ್ಸಲಿಲ್ಲ ಸರ್, ಇವನ್ ನಮ್ ಫಾರ್ಮರಿಗೂ ಪ್ರಾಫಿಟ್ ಆಗ್ಲಿಲ್ಲ. ಸೊ ಮತ್ತೆ ಏನ್ ಮಾಡಿದ್ವಿ ಅಂತಂದ್ರೆ IMR ಅವರ ಹೆಲ್ಪ್ ಇಂದ ಪ್ರೈಮರಿ ಪ್ರೊಸೆಸಿಂಗ್ಸ್ ತಗೊಂಡ್ವಿ ಸರ್. ಮೊದಲನೇ ಪ್ರೀ ಕ್ಲೀನರ್ ಆಗಿರ್ಬೋದು ಮತ್ತೆ ಡಿ ಹಲ್ಲರ್, ಅದು ಎರಡು ಅವರು ನಮಗೆ ಫ್ರೀ ಅಲ್ಲಿ ಸ್ಪಾನ್ಸರ್ ಮಾಡಿದ್ರು ಸರ್ IMR ಇಂದ. ಸೊ ಅದು ಯೂಸ್ ಮಾಡಿಕೊಂಡು ಈಗ ಏನ್ ಮಾಡ್ತಿದ್ವಿ, ರೈಸ್ ಮಾಡೋದ್ರಿಂದ ಏನಾಗ್ತಿದೆ ನಮ್ಗೆ ಅಲ್ಲಿ ಏನ್ ಸಿಕ್ತಿತ್ತಲ್ಲ ಅದ್ರ ಡಬಲ್ ಇದು ಇಲ್ಲಿ ವ್ಯಾಲ್ಯೂ ಸಿಕ್ತಿದೆ ಸರ್. ಎಕ್ಸಾಂಪಲ್ ನಾವಿಲ್ಲಿ 24 rupees ಕೆಜಿ ನಾವು ರಾ ಮಾಡ್ತಿದ್ರೆ 90 to 100 rupees ಪರ್ ಕೆಜಿ ರೈಸ್ ಇದೆ ಸರ್. ಸೊ 2 kg ಹಾಕಿದಾಗ 1.5 kg ರೈಸ್ ಸಿಗುತ್ತೆ ಸರ್ ನಮ್ಗೆ. ಸೊ ಹಂಗಾಗಿ ನಮ್ದು ಇನ್ಕಮ್ ಇಲ್ಲಿ ಡಬಲ್ ತ್ರಿಬಲ್ ಆಯ್ತು ಸರ್. ಸೊ ಹಂಗಾಗಿ ನಾವು ಫಾರ್ಮರ್ಸ್ಗೂ ಜಾಸ್ತಿ ಬೆನಿಫಿಟ್ ಮಾಡ್ಕೊಡ್ಬೋದು, ಇವನ್ ಕಂಪ್ನಿನೂ ಬೆಳ್ಸಕ್ಕೆ ಹೆಲ್ಪ್ ಆಗ್ಬಹುದು. ಸೊ ಅದು ಆದ್ಮೇಲೆ ಮತ್ತೆ ರೈಸ್ ಮಾಡೋಕ್ಕಿಂತ ಜಾಸ್ತಿ ಏನಾಯ್ತು, ಈಗ ಲಡ್ಡು ಆಗಿರ್ಬೋದು, ಕುಕ್ಕೀಸ್ ಆಗಿರ್ಬೋದು, ಖಾಕರ, ಅದ್ರಲ್ಲಿ ಮತ್ತೆ ಜಾಸ್ತಿ ಪ್ರಾಫಿಟ್ ಬಂತು ಸರ್ ನಮ್ಗೆ. ಸೊ ಇದು ಹಿಂಗಾಗೋದ್ರಿಂದ ನಮ್ಗೆ ಏನಾಯ್ತು, ಈಗ ನೆಕ್ಸ್ಟ್ ನಾವು ಕುಕ್ಕೀಸ್ ಯೂನಿಟ್, ಈಗ ನಾವು ಜಾಬ್ ವರ್ಕ್ ಮಾಡ್ಕೊಂತಿದೀವಿ ಕುಕ್ಕೀಸ್ ಅವೆಲ್ಲ. ಸೊ ಈಗ ನಮ್ದೇನಿದೆ ಅಂದ್ರೆ ನೆಕ್ಸ್ಟ್ PMFMEಯಲ್ಲಿ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಹಾಕಿದೀವಿ ಸರ್. ಈಗ ಅಲ್ಲಿ ನಮ್ ಕಡೆ ಕುಸುಬಿ ಜಾಸ್ತಿ ಬೆಳೆಯೋದ್ರಿಂದ ರೈತರು 15 kilometers ಅಳಂದ್ ಹೋಗಿ ಎವ್ರಿ ಟೈಮ್ ಗಾಣ ಮಾಡ್ಸ್ಕೊಂಡ್ಬರ್ಬೇಕು ಅವ್ರು. ಸೊ ಎಲ್ಲಾ ರೈತರು ಒಂದು ಅವ್ರೊಂದು ಇದ್ರ ಮೇಲೆ ಅವ್ರದ್ದು ರಿಕ್ವೆಸ್ಟ್ ಮೇಲೆ ನಾವು ಎಣ್ಣೆ ಗಾಣನು ಅಪ್ಲೈ ಮಾಡಿದೀವಿ ಸರ್ ಈಗ PMFME ಅಂಡ್ರಲ್ಲಿ. ಮೇ ಬಿ ಇನ್ನ ಒಂದ್ ಮಂತ್ ಅಲ್ಲಿ ಪ್ರೊಸೀಜರ್ ಆಗಿ ಕಂಪ್ಲೀಟ್ ಆಗುತ್ತದೆ. ಸೊ ಅದು ಆದ್ಮೇಲೆ ಈಗ ನೆಕ್ಸ್ಟ್ ನಮ್ ತಲೆಯಲ್ಲಿ ಇರೋದು ಕುಕ್ಕೀಸ್ ಯೂನಿಟ್, ನಮ್ದೇ ಆದ ಒಂದು ಸ್ವಂತ ಕುಕ್ಕೀಸ್ ಯೂನಿಟ್ ಹಾಕೋಬೇಕು ಅಂತ. ಸೊ ಅದ್ರ ಸಲುವಾಗಿ ನಾವು ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಕೊಂತಾ ಇದ್ದೀವಿ. ಈಗ ಯೂನಿಟ್ ಮಾಡಿದ ಕೂಡಲೇ ನಿಮಗೆ ಸ್ಕಿಲ್ ಇರುವಂತಹ ಲೇಬರರ್ಸ್ ಕೂಡ ಬೇಕಾಗ್ತಾರೆ, ಜನ ಬೇಕಾಗ್ತಾರ, ಅವಾಗ ನೀವು ಹೆಂಗ್ ಮಾಡ್ತೀರಿ ಮತ್ತೆ ಸರ್? ಅವಾಗ ಏನಂತಂದ್ರೆ ಈಗ ನಾವು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಫಸ್ಟ್ ನಾವೇ ನಮ್ ಡೈರೆಕ್ಟರ್ಸ್ ಟ್ರೈನಿಂಗ್ ಕೊಡ್ತೀವಿ ಸರ್. ಯಾಕಂದ್ರೆ ಇವನ್ ಲೇಬರ್ ಬಿಟ್ರು ಡೈರೆಕ್ಟರ್ಸ್ ಆರ್ ಪರ್ಮನೆಂಟ್ ಸರ್. ನಾವು ಟ್ರೈನಿಂಗ್ ತಗೊಳ್ಳೋದಾಗಿರ್ಬೋದು, ಡೈರೆಕ್ಟರ್ಸ್ ಕೊಡಿಸೋದಾಗಿರ್ಬೋದು, ಆಮೇಲೆ ನಮ್ದೇ ಆದ ಒಂದು ಸ್ಟಿಕ್ ಆನ್ ಫಾರ್ಮರ್ಸ್ ಅಂತ ಇರ್ತಾರೆ ಸರ್, ದೇ ಆರ್ ವೆರಿ ಕ್ಲೋಸ್ ಟು ಅಸ್. ಸೊ ಅಂತವ್ರು ಏನಿರ್ತಾರೆ, ಎನಿ ಟೈಮ್ ಎವ್ರಿ ಟೈಮ್ ನಮ್ದು ಏನೇ ಒಂದು ಪರ್ಟಿಕ್ಯುಲರ್ ಇದು ಇದ್ರು ಬಂದು ಇಮಿಡಿಯೇಟ್ ಬಂದು ನಮ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಸೊ ಅಂತವ್ರಿಗೆಲ್ಲ ಟ್ರೈನಿಂಗ್ ಕೊಡಿಸಿದ ಮೇಲೆ ರಿಮೈನಿಂಗ್ ಲೇಬರ್ಸ್ ಯಾರು ಬರ್ತಾರೆ ಅವ್ರಿಗೆ ಟ್ರೈನಿಂಗ್ ಮಾಡೋದು, ಆ ತರ ಸಿಸ್ಟಮ್ ಇಟ್ಕೊಂಡಿದೀವಿ ಸರ್. ಈಗ ನಾವು ಎಕ್ಸಾಂಪಲ್ ಇಲ್ಲಿ ಲೋಕಲ್ ಮಾರ್ಕೆಟ್ ಇಲ್ದೇನೆ ನಾವು ಈಗ SFSA ಅವರು ಮತ್ತೆ IMR ಅವ್ರ ಹೆಲ್ಪ್ ಇಂದ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ದು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಸರ್. ಎಕ್ಸಾಂಪಲ್ ಇನಾಮ್ ಆಗಿರ್ಬೋದು, ಮತ್ತೆ ಜಮ್ ಆಗಿರ್ಬೋದು, ಗೌರ್ಮೆಂಟ್ ಇನಾಮ್ ಮಾರ್ಕೆಟಿಂಗ್ ಒಂದಿದೆ, ಮತ್ತೆ FAO ಕಿಸಾನ್ ಬಜಾರ್ ಅಲ್ಲಿ ಆಗಿರ್ಬೋದು, ಮೈಸ್ಟೋರ್ ಅಲ್ಲಿ ಆಗಿರ್ಬೋದು, ಈ ತರ ಅನೇಕ ಆನ್ಲೈನ್ ಪ್ಲಾಟ್ಫಾರ್ಮ್ ಫ್ಲಿಪ್ಕಾರ್ಟ್ ಆಗಿರ್ಬೋದು. ಸೊ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ದೇ ಆದ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ನಾವು ಅದ್ರ ಥ್ರೂ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡ್ತಿದೀವಿ ಇವಾಗ. ಸೊ ಹಂಗಾಗಿ ನಾವು ಇಲ್ಲೇ ಪರ್ಟಿಕ್ಯುಲರ್ ಡಿಸ್ಟಿಕ್ ಅಲ್ಲದೆ, ತಾಲೂಕಾ ಅಲ್ಲದೆ, ಸ್ಟೇಟ್ ಅಲ್ಲದೆ ವಿವಿಧ ರಾಜ್ಯಗಳಲ್ಲಾಗಿರ್ಬೋದು ನಮ್ದು ಸಪ್ಲೈನ ಮಾಡ್ತಿದೀವಿ ಈಗ. ಸೊ ಹಂಗಾಗಿ ಆಫ್ಟರ್ PM ಅವರು 97ನೇ ಮನ್ ಕಿ ಬಾತ್ ಅಲ್ಲಿ ನಮ್ಮ ಕಂಪನಿ ಬಗ್ಗೆ ಮೆನ್ಷನ್ ಮಾಡಿದ್ಮೇಲೆ ಸೊ ನಮ್ಗೆ ಜಾಸ್ತಿ ಆರ್ಡರ್ಸ್ ಗಳು ಸಿಗ್ತಾ ಇದೆ. ಸೊ ಆಮೇಲೆ ಜನರಿಂದ ಜಾಸ್ತಿ ಪ್ರತಿಕ್ರಿಯೆನೂ ಸಿಗ್ತಿದೆ ಸರ್. ಬಿಕಾಸ್ ಮೊದಲು ಹೆಂಗಾಗಿತ್ತು ಅಂತಂದ್ರೆ ಲೈಕ್ ಅಲ್ಲಿ ಸುತ್ತಮುತ್ತ ಒಂದ್ 5-6 FAOs ಇದೆ ಆಲ್ರೆಡಿ, ಹಳೆ FAOs ಎಲ್ಲ. ಸೊ ಅಲ್ಲಿ ಹೆಂಗಾಗಿದೆ, ದೇ ಆರ್ ಓನ್ಲಿ ಸ್ಟಿಕ್ ಟು ಇನ್ಪುಟ್ ಬಿಸ್ನೆಸ್ ಲೈಕ್ ಎಣ್ಣೆ ಖಾತ ಅದು ತಗೊಂಡ್ಬರೋದು, ಜಸ್ಟ್ ಅದೇ ಸೇಲ್ ಮಾಡೋದು ಮತ್ತೆ ಕುಂತ್ಕೊಂಡ್ಬಿಡೋದು. ಸೊ ಹಂಗಾಗಿ ಫಾರ್ಮರ್ಸ್ ತಲೆಯಲ್ಲಿ ಏನಿದೆ, FAOs ಅಂದ್ರೆ ಅಲ್ಲಿ ಜಸ್ಟ್ ಖಾತ, ಬೀಜ, ಆಮೇಲೆ ಪೆಸ್ಟಿಸೈಡ್ಸ್ ಈ ತರ ಅಷ್ಟೇ ಸಿಗುತ್ತೆ, ಅದು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಸೊ ಈಗ ನಮ್ FAO ಆದ್ಮೇಲೆ ನಾವು ಫುಲ್ಲಿ ಚೇಂಜ್ ಮಾಡಿದೀವಿ ಸರ್. ಬಿಕಾಸ್ ನಮ್ದೇನಿದೆ, ಓನ್ಲಿ ನಮ್ FAO ಆಕ್ಟಿವಿಟೀಸ್ ಅಲ್ಲಿ ಓನ್ಲಿ 10% ನಾವು ಇನ್ಪುಟ್ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂತೀವಿ. ರಿಮೈನಿಂಗ್ ಎಲ್ಲ ಪ್ರೊಕ್ಯೂರ್ಮೆಂಟ್ ಆಗಿರ್ಬೋದು, ಬೈಬ್ಯಾಕ್, ಆಮೇಲೆ ವ್ಯಾಲ್ಯೂ ಎಡಿಷನ್ ಆಗಿರ್ಬೋದು, ಮಾರ್ಕೆಟ್ ಲಿಂಕೇಜಸ್ ಆಗಿರ್ಬೋದು, ನಮ್ದು ಜಾಸ್ತಿ ಸರ್ವಿಸ್ ಟುವರ್ಡ್ಸ್ ಫಾರ್ಮರ್ಸ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಏನೇನು ನೆಸೆಸರಿ ಸರ್ವಿಸಸ್ ಇದೆ ಅದೆಲ್ಲ ಪ್ರೊವೈಡ್ ಮಾಡ್ತಿದೀವಿ. ಲಾಸ್ಟ್ ಟೈಮಲ್ಲಿ ಏನಾಯ್ತು ಅಂದ್ರೆ ಅವರು ಈಗ ನಾವು ಪರ್ಟಿಕ್ಯುಲರ್ ಅವ್ರೊಂದು ಸಣ್ಣ ಸಣ್ಣ ಇನ್ಸೆಕ್ಟಿಸೈಡ್ಸ್ ತರಬೇಕು, ಆಮೇಲೆ ಸ್ಪ್ರೇ ತರಬೇಕು, ತಾಡ್ಪತ್ರಿ ತರಬೇಕು ಅಂದ್ರೆ 15 kilometers ಹೋಗ್ಬೇಕು ಸರ್. ಅಲ್ಲಿ ಹೋಗ್ಬೇಕು ಅಂದ್ರೆ 50 rupees ಹೋಗಕ್ಕೆ 50 rupees ಬರಕ್ಕೆ ಪ್ಲಸ್ ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಟೀರಿಯಲ್. ಸೊ ಹಂಗಾಗಿ ಒಂದ್ ಏನಾದ್ರೂ ತರಬೇಕಂದ್ರೆ ಅವ್ರಿಗೆ 200 rupees ಅಲ್ಲೇ ಸ್ಪೆಂಡ್ ಆಗ್ತಿತ್ತು. ಸೊ ಅದು ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಏನೇನ್ ನೆಸೆಸರಿ ಇದೆ ಎಲ್ಲ ಸ್ವಲ್ಪ ಫಾರ್ಮರ್ಸ್ ಜೊತೆ ಮಾತಾಡಿ, ಸೀಡ್ಸ್ ಆಗಿರ್ಬೋದು, ಲಾಸ್ಟ್ ಸೀಸನ್ ಅಲ್ಲಿ ಸೋಯಾಬೀನ್ ಸೀಡ್ಸ್ ಬೇರೆ ಕಡೆ ಎಲ್ಲ 4,000 ಹಂಗೆಲ್ಲ ಕೊಟ್ರು ಸರ್ ಪರ್ ಬ್ಯಾಗಿಗೆ, ಬಟ್ ನಾವು 3,400 rupees ಕೊಟ್ವಿ. ನಮಗೂ ಮಾರ್ಕೆಟಿಂಗ್ ಸೇಮ್ ಸೀಡ್ಸ್ ಸೇಮ್ ಕಂಪ್ನಿ ಎಲ್ಲಾನು, ನಮಗೂ ಮತ್ತೆ ಮಾರ್ಕೆಟಿಂಗ್ 600 rupees ಡಿಫ್ರೆನ್ಸ್ ಬಂತು. ಸೊ ಹಂಗಾಗಿ ಏನಾಗುತ್ತೆ, ಫಾರ್ಮರ್ಸ್ ಗೆ ಒಂದು ಟ್ರಸ್ಟ್ ಬರುತ್ತೆ ಸರ್ ಅದು. ಸೊ ಅಲ್ಲಿ ಇಲ್ಲಿ 600 rupees ಒಂದ್ ಬ್ಯಾಗಿಗೆ ಡಿಫ್ರೆನ್ಸ್ ಅಂದ್ರೆ ಒಂದ್ ಫಾರ್ಮರಿಗೆ ಅಂದ್ರೆ ಒಂದ್ ಫಾರ್ಮರ್ 10 bags 20 bags ಆ ತರ ಪರ್ಚೇಸ್ ಮಾಡ್ತಾರೆ. ಸೊ ಆಟೋಮೆಟಿಕ್ ಅವ್ರಿಗೆ 6,000-12,000 rupees ಒಂದ್ ಸೀಸನ್ ಅಲ್ಲಿ ಜಸ್ಟ್ ಸೋಯಿಂಗ್ ಸೀಸನ್ ಅಲ್ಲಿ ಉಳ್ಕೊಂಡ್ರೆ ದೇ ಆರ್ ವೆರಿ ಹ್ಯಾಪಿ ಸರ್. ನಮ್ ಹತ್ರ 1,000 ಕೊಟ್ಟು ಶೇರ್ ಮಾಡಿದಕ್ಕೆ ಅವ್ರು 6,000 ಉಳ್ಕೊಂಡ್ರೆ ದೇ ವೋಂಟ್ ಆಸ್ಕ್ ಇವನ್ ಪ್ರಾಫಿಟ್ ಆಲ್ಸೋ. ಅವ್ರಿಗೆ ನಮ್ ಪ್ರಾಫಿಟ್ ಯಾವಾಗ ಕೊಡ್ತೀರಾ ಆ ತರನು ಯಾರಿಗೂ ಮೆಂಟಾಲಿಟಿ ಇಲ್ಲ ಸರ್ ಫಾರ್ಮರ್ಸ್. ಆಮೇಲೆ ಪೆಸ್ಟಿಸೈಡ್ಸ್ ಸೇವ್ ಮಾಡಿದ್ವಿ, ಏನೇನ್ ಆ ಸೀಸನ್ ಅಲ್ಲಿ ಏನೇನಿದೆ ಅದೆಲ್ಲ ತಂದು ಆಳಂದಲ್ಲಿ ಏನ್ ಕೊಡ್ತಾರ, ಗುಲ್ಬರ್ಗಲ್ಲಿ ಏನ್ ಕೊಡ್ತಾರ, ಅವ್ರಕ್ಕಿಂತ ನಾವು 10 ರೂಪಾಯಿ 5 ರೂಪಾಯಿ ಕಮ್ಮಿ ಇಟ್ಟು ಮತ್ತೆ ಫಾರ್ಮರ್ ಡೋರ್ ಸ್ಟೆಪ್ಗೂ ಕೊಡೋ ತರ ಮಾಡಿದ್ವಿ. ಅದಾದ್ಮೇಲೆ ಸ್ಪ್ರೇ ಪಂಪ್ ಆಗಿರ್ಬೋದು, ಆಮೇಲೆ ತಾಡ್ ಪೆಲ್ಸ್, ಅಂದ್ರೆ ಯಾವ ಸೀಸನ್ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಏನೇನು ಫಾರ್ಮರ್ ನೆಸೆಸರಿ ಇದೆ ಎಲ್ಲಾನು ಅಲ್ಲೇ ಪ್ರೊವೈಡ್ ಮಾಡಿ. ಎಫ್ ಪಿ ಓ ಮೂಲಕ ನಮ್ಮ ರೈತರಿಗೆ ಅವರು ಏನು ಬಳಸ್ತಾ ಇದ್ದಾರೆ, ಕೃಷಿ ಒಳಗೆ ಬಳಸ್ತಾ ಇದ್ದಾರೆ ಅಥವಾ ಉತ್ಪನ್ನ ತಯಾರು ಮಾಡುವಂತಹ ಒಂದು ಸಂದರ್ಭದೊಳಗೆ ಬಳಸ್ತಾ ಇದ್ದಾರೆ, ಎಲ್ಲಾ ಇನ್ಪುಟ್ಗಳನ್ನ ತಾವು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ. ಅದನ್ನೇ ಏನು ಉತ್ಪನ್ನ ಬರ್ತದ ಮಾರಾಟ ಮಾಡುವಂತದ್ದು ಕೂಡ ಎಫ್ ಪಿ ಓ ಮೂಲಕ ನೀವು ಮಾಡ್ತೀರಿ? ಅದನ್ನು ಮಾಡ್ತಿದ್ವಿ ಸರ್. ಈಗ ಎಕ್ಸಾಂಪಲ್ ಮಾರ್ಕೆಟಿಂಗ್ ಲಿಂಕೇಜಸ್ ಆಗಿರ್ಬೋದು, ಈಗ ಬೇರೆಯವರು ಮಂಗಳೂರವ್ರು ಇರ್ತಾರೆ ಸರ್, ಅವರಿಗೆ ಏನಿರ್ತಾರೆ ತೊಗರಿ ಜಾಸ್ತಿ ಬೇಕಾಗಿರುತ್ತೆ, ಅಲ್ಲಿ ಅದಕ್ಕೆಲ್ಲ ಮಾರ್ಕೆಟಿಂಗ್ ಜಾಸ್ತಿ ಸರ್, ತೊಗರಿ ಆಮೇಲೆ ಉದ್ದಿನ ಬೇಳೆ ಹೆಸರು ಬೇಳೆ ಅವ್ರ ಕಡೆ ಬೆಳೆಯೋದಿಲ್ಲ. ಸೊ ಹಂಗಾಗಿ ಅಲ್ಲಿರೋ ಮೀಲ್ ಓನರ್ಸ್ ಏನಿರ್ತಾರ, ಇಲ್ಲಿ ಲೋಕಲ್ ಫಾರ್ಮರ್ಸ್ ಡೈರೆಕ್ಟ್ ಕನೆಕ್ಟ್ ಆಗಕ್ ಆಗಲ್ಲ ಸರ್. ಅವ್ರು ಆದ್ರೂ ಒಂದ್ ಫಾರ್ಮರ್ಸ್ ಕಡೆ ಎಷ್ಟಿರುತ್ತೆ 10 ಕ್ವಿಂಟಲ್ 15 ಕ್ವಿಂಟಲ್ಸ್ ಮ್ಯಾಕ್ಸಿಮಮ್, ನಮ್ಗ ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾವು ಸ್ವಲ್ಪ ಒಂದ್ 10-15 ಜನ ಯಾರ್ಯಾರು ಬೆಳೆದಿದ್ದಾರೆ ಅದರ ಪ್ರೀಮಿಯಂ ಕ್ವಾಲಿಟಿ ಯಾರ್ಯಾರ್ದಿದೆ ನೋಡ್ಕೊಂಡು ಅವ್ರದೆಲ್ಲ ಗ್ರೂಪ್ ಮಾಡಿ ಡೈರೆಕ್ಟ್ ಅವರಿಗೆ ಲಿಂಕ್ ಮಾಡ್ಕೊಡ್ತಿದ್ವಿ ಸರ್ ನಾವು. ಸೊ ಹಂಗಾಗಿ ಇವನ್ ಫಾರ್ಮರ್ ಆಲ್ಸೋ ಬೆನಿಫಿಟೆಡ್, ಆಮೇಲೆ ಅವರಿಗೂ ಮಾರ್ಕೆಟ್ ಲಿಂಕೇಜ್ ನೆಕ್ಸ್ಟ್ ಇಯರ್ ಹಾಕಕ್ಕೂ ಒಂದು ಲಿಂಕೇಜ್ ಸಿಗುತ್ತೆ ಸರ್, ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಹಂಗಾಗಿ ಆ ತರ ಫಾರ್ಮರ್ಸ್ ಹೆಲ್ಪ್ ಆಗಿದೆ. ಈಗ ಮನ್ ಕಿ ಬಾತ್ ನೊಳಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಮಾತುಗಳನ್ನು ಕೇಳಿದ ನಂತರ ಯಾವ ರೀತಿ ಬದಲಾವಣೆ ತಾವು ಗಮನಿಸಿದ್ರಿ? ಅವಕಾಶಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಒಮ್ಮೆಲೆ ಅವಕಾಶಗಳು ನಿಮಗೆ ಹೆಚ್ಚಾದಂಗೆ ಅನಿಸ್ತದ, ಎಷ್ಟು ಪರ್ಸೆಂಟ್ ಹೆಚ್ಚಾದಂಗೆ ಅನಿಸ್ತು, ಏನಾದರೂ ಇದನ್ನು ಹೇಳಬಹುದು? ಹಾ ಸರ್, ಅವಕಾಶಗಳು ಅನ್ನಕ್ಕಿಂತ ಏನಿದೆ ಅಂದ್ರೆ ಮೊದ್ಲಾದ್ರೆ ನಾವೇ ಫಾರ್ಮರ್ಸ್ ಹತ್ರ ಹೋಗಿ ಎಫ್ ಇ ಒ ಬಗ್ಗೆ ಒಂದ್ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ, ಇದು ಈ ತರ ಎಫ್ ಇ ಒ ಇದ್ರಿಂದ ನಿಮ್ಗೆ ಈ ತರ ಹೆಲ್ಪ್ ಆಗತ್ತೆ, ಬಂದ್ ನಮ್ಮ ಹತ್ರ ಮೆಂಬರ್ ಆಗ್ರಿ. ಸೊ ಆ ತರ ನಾವೆಲ್ಲ ಮಾಡ್ತಿದ್ವಿ. ಮನ್ ಕಿ ಬಾತ್ ಅಲ್ಲಿ ಬಂದ್ಮೇಲೆ ಇವನ್ ಫಾರ್ಮರ್ಸ್ ಅವರೇ ಬಂದು ನಾವು ನಿಮ್ ಹತ್ರ ಮೆಂಬರ್ ಆಗ್ತೀವಿ. ಸೊ ಆ ತರ ಫಾರ್ಮರ್ಸ್ ಜಾಸ್ತಿ ಜನ ಬಂದಿದ್ದಾರೆ ಸರ್, ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಸೊ ಅದು ಆದ್ಮೇಲೆ ಇವನ್ ಮಾರ್ಕೆಟಿಂಗ್ ಲಿಂಕೇಜಸ್ ಸಲುವಾಗೂ ಜಾಸ್ತಿ ನಮ್ಗೆ ಕಾಂಟ್ಯಾಕ್ಟ್ಸ್ ಬರುತ್ತಿರುತ್ತೆ. ಸೊ ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು, ನಮ್ಗೆ ಇಷ್ಟಿಷ್ಟು ಬೇಕು ನೀವು ಸಪ್ಲೈ ಮಾಡ್ತೀರಾ, ಆ ತರ ಆಗಿರ್ಬೋದು. ಆಮೇಲೆ ವ್ಯಾಲ್ಯೂ ಎಡಿಷನ್ ಅದನ್ನು ಅವ್ರು ಮೆನ್ಷನ್ ಮಾಡಿದ್ರು ಸರ್, ಖಾಕ್ರಾ ಲಡ್ಡು ಮತ್ತೆ ಕುಕ್ಕೀಸ್ ಎಲ್ಲ ಮೆನ್ಷನ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ಅದ್ರ ಬಗ್ಗೆನೂ ಜಾಸ್ತಿ ಕ್ವೈರೀಸ್ ಎಲ್ಲ ಬಂತು ನಮ್ಗೆ, ಮಾರ್ಕೆಟಿಂಗು ಸಿಕ್ತು. ಈಗ ಎಷ್ಟು ಉತ್ಪನ್ನ ಮಾಡ್ತಾ ಇದ್ದೀರಿ ನೀವು ಸರ್? ಈಗ ನೋಡಿ, ನಾವು ಲಾಸ್ಟ್ 2 ಮಂತ್ಸ್ ಅಲ್ಲಿ ಅಂದ್ರೆ ಲಾಸ್ಟ್ ಒಂದು ಜನವರಿ 1st ಇಂದ ಫೆಬ್ರವರಿ 2 ಮಂತ್ಸ್ ಅಲ್ಲಿ ಅರೌಂಡ್ 2 ಲ್ಯಾಕ್ ರುಪೀಸ್ ಬಿಸ್ನೆಸ್ ಮಾಡಿದ್ವಿ. ಅಡ್ಡಿಲ್ಲ. ಅಂದ್ರೆ ಏನೇನು ತಿನಿಸುಗಳನ್ನು ಮಾಡ್ತಾ ಇದ್ರಿ? ಮೇಜರ್ಲಿ ನಮ್ದು ಹೋಗ್ತಿರೋದು ಕುಕ್ಕೀಸ್ ಮತ್ತೆ ಲಡ್ಡು ಸರ್ ಜಾಸ್ತಿ. ಇವೆರಡು ಅಂದ್ರೆ ಮೇಜರ್ ಮಾರ್ಕೆಟಿಂಗ್ ಮಾಡ್ತಿರೋದು. ಇರುವಂತಹ ಉತ್ಪಾದನೆಗಳು ಬಂದ್ಬಿಟ್ಟು ನಾವೀಗ ಪಾಪಡ್ ಮಾಡ್ತೀವಿ ಸರ್, ಅಂದ್ರೆ ಎಸ್ ಎಸ್ ಜಿ ಗಿಂತ ಉದ್ದಿನ ಪಾಪಡ್ ಮಾಡಿಸ್ತಿದ್ದೀವಿ, ಆಮೇಲೆ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಅಗಸಿ ಹಿಂಡೆ, ಮತ್ತೆ ಸಣ್ಣ ಸಣ್ಣ ಪಾಪಡ್ ಬರುತ್ತೆ, ಅಕ್ಕಿ ಪಾಪಡ್ ಬರುತ್ತೆ ಅದು, ಮತ್ತೆ ಆಯಿಲ್ ಮಾಡ್ತಿದೀವಿ, ಆಯಿಲ್ ಕೂಡ ಜಾಬ್ ವರ್ಕ್ ಮಾಡಿಸ್ಕೊಂತಿದ್ವಿ ಫಾರ್ಮರ್ಸ್ ಕಡೆಯಿಂದ ರಾ ಮಟೀರಿಯಲ್ ತಗೊಂಡು ಅಳಂದ್ವೈದು ಅಲ್ಲೇ ಘಾಣ ಎಲ್ಲ ಮಾಡಿಸ್ಕೊಂಡು ನಮ್ದೇ ಆದ ಪ್ಯಾಕಿಂಗ್ ಮತ್ತೆ ಇದು ಮಾಡ್ತಿದೀವಿ. ಇನ್ನ ಒಂದ್ ಮಂತ್ ಅಲ್ಲಿ ಬಂದ್ಮೇಲೆ ನಮ್ದೇ ಓನ್ ಬ್ರ್ಯಾಂಡಿಂಗ್ ಎಲ್ಲ ಮಾಡ್ಕೋಬೇಕಂತಿದೆ. ಅಂದ್ರೆ ಏನು ತಮ್ಮ ಸುತ್ತಮುತ್ತಲ ಸಹಕಾರಿ ಸಂಘಗಳದಾವ, ಈಗ ಮಹಿಳಾ ಗೃಹ ಉದ್ಯೋಗಗಳದಾವ, ಅವುಗಳನ್ನು ಕೂಡ ತಾವು ತಮ್ಮ ಎಫ್ ಪಿ ಓ ಮೂಲಕ ಸಂಪರ್ಕ ಮಾಡಿ ಅವರ ಉತ್ಪನ್ನಗಳೇನದಾವ ಅವುಗಳನ್ನು ಕೂಡ ತಾವು ತಗೊಂಡು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಕಲ್ಪನೆ ಆಗ್ತಾ ಇದೆ ಸರ್. ಈಗ ಅದೇ ಹೇಳಿದ್ನಲ್ಲ ಸರ್, ನಮ್ದು ಮೇಜರ್ ಇರೋದು ಕುಕ್ಕೀಸ್ ಮತ್ತೆ ಲಡ್ಡು, ಅದು ಬಿಟ್ಟು ಶೇಂಗಾ ಚಟ್ನಿ, ಇದು ಅರಿಶಿನ ಪುಡಿ ಆಗಿರ್ಬೋದು, ಆಮೇಲೆ ಅಗಸಿ ಹಿಂಡಿ, ಪಾಪಡು, ಇವೆಲ್ಲ ಬೇರೆ ಏನಿದೆ ಎಲ್ಲಾನು ಎಸ್ ಎಸ್ ಜಿ ಮಾಡ್ತಿರೋದು ಸರ್. ಆಮೇಲೆ ಇವನ್ ಲಡ್ಡು ಕೂಡ ನಾವು ಎಸ್ ಎಸ್ ಜಿ ಕಡೆಯಿಂದಾನೇ ಮಾಡ್ತಿರೋದು, ಅವ್ರ ಕಡೆಯಿಂದ ಎಲ್ಲ ಮಾಡಿಸಿ ನಾವು ಮಾರ್ಕೆಟಿಂಗ್ ಎಲ್ಲ ನಾವು ಮಾಡ್ತೀವಿ. ಅಂತವ್ರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನವನ್ನ ನೋಡ್ತಾ ಇದೀವಿ ನಾವು. ಸಾವಯವ ಪದ್ಧತಿ ಒಳಗ ಏನು ಬೆಳೆದಂತ ಬೆಳೆಗಳಿರ್ತಾವ ಅವುಗಳನ್ನೇ ಈಗ ತಾವ್ ಹೇಳಿದ್ರೆ ಅರಿಶಿನ ಪುಡಿ ಮಾಡುವಂತದ್ದಾಗ್ಲಿ ಅಥವಾ ಹಪ್ಪಳ ಮಾಡುವಂತದ್ದಾಗ್ಲಿ ಉಪ್ಪಿನಕಾಯಿ ಮಾಡುವಂತದ್ದು, ಇಂಥ ಗ್ರೂಪ್ಗಳೇನದಾವ ಇಂಥ ಉದ್ಯೋಗ ಮಾಡುವಂತವ್ರ ಏನಿದ್ದಾರೆ ಅವರನ್ನು ಕೂಡ ನಿಮ್ಮ ಒಂದು ನೆಟ್ವರ್ಕ್ ನೊಳಗೆ ಸೇರಿಸ್ಕೊಳ್ತಾ ಇದ್ದೀರಿ ಅವರಿಗೆ ಅವಕಾಶಗಳು ಅವರಿಗೂ ಕೂಡ ಹೆಚ್ಚಾಗ್ಯಾವ ಸರ್? ಅಂದ್ರೆ ಓನ್ಲಿ ಅಲ್ಲಿ ತಡಕಲ್ಲಿರೋ ಎಸ್ ಎಸ್ ಜಿ ಗ್ರೂಪ್ ಅಲ್ಲದೇನೆ ನಾವು ಇಲ್ಲಿ ಕಲಬುರಗಿಯಲ್ಲೂ ಸ್ವಲ್ಪ ಎಸ್ ಎಸ್ ಜಿ ಗ್ರೂಪ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸರ್. ಅವ್ರದ್ದು ಏನೇನ್ ಪ್ರೊಡ್ಯೂಸರ್ಸ್ ಇವೆ ಎಲ್ಲಾನು ನಾವು ಅದಕ್ಕೆ ಪರ್ಟಿಕ್ಯುಲರ್ ಮಾರ್ಕೆಟಿಂಗ್ ಮಾಡ್ಕೊಡೋದಾಗಿರ್ಬೋದು, ಆಮೇಲೆ ಅವ್ರ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಾಗಿರ್ಬೋದು, ಆ ತರ ಮಾಡ್ತಿದ್ದೀವಿ. ಈಗ ಇಷ್ಟು ಜನ ಸದಸ್ಯರಿದ್ದಾರಲ್ಲ, ನೀವು ಅದಕ್ಕೆ ಮಹಿಳಾ ಸಿಇಓ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಸದಸ್ಯರು ಎಷ್ಟಿದ್ದಾರೆ ಮಹಿಳಾ ಸದಸ್ಯರು? ಮಹಿಳೆಯರು ನಮ್ಮ ಹತ್ರ ಅರೌಂಡ್ 150 ಇದ್ದಾರೆ. 150 ಜನ ಮಹಿಳೆಯರು. ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ಒಂದು ಕೆಲಸ ಏನು? ಸರ್ ಅವ್ರ ಅಂದ್ರೆ ಈಗ ಅವ್ರು ನಾರ್ಮಲ್ ಎಲ್ಲಾರ ತರ ಹೊಲಕ್ಕೆ ಹೋಗ್ತಾರೆ ಆಮೇಲೆ ಸೀಸನ್ ಅಲ್ಲೆಲ್ಲ ಅವ್ರದೇ ಆದ ಪರ್ಟಿಕ್ಯುಲರ್ ವರ್ಕ್ಸ್ ಇರುತ್ತೆ ಸರ್, ಸೋಯಿಂಗ್ ಸೀಸನ್ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಸೀಸನ್ ಆಗಿರ್ಬೋದು, ಎಲ್ಲಾ ಕೆಲಸಗಳು ಅವ್ರದೇ ಕೆಲಸಗಳು, ಕಳೆ ಕೀಳೋದಾಗಿರ್ಬೋದು. ಸೊ ಅವರು ಬಿಸಿ ಇರ್ತಾರೆ ಸರ್ ಎಲ್ಲರೂ ಫಾರ್ ಮೂಮೆಂಟ್ಸ್ ಎಲ್ಲ. ಸೊ ಅವ್ರು ಫ್ರೀ ಇರೋದು ಯಾವಾಗ ಅಂದ್ರೆ ಸಮ್ಮರ್ ಅಲ್ಲಿ, ಇವಾಗ ಯಾವುದೇ ಒಂದು ತರ ಫೀಲ್ಡ್ ಅಲ್ಲಿ ವರ್ಕ್ ಇರಲ್ಲ, ಸೊ ಹಂಗಾಗಿ ಇವಾಗ ಫ್ರೀ ಇರ್ತಾರೆ. ಸೊ ಅದ್ರಲ್ಲಿ ಮತ್ತೆ ಸ್ವಲ್ಪ ಅದ್ರಲ್ಲಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದಾರೆ ಅಂತವ್ರ ಕಡೆ ಎಲ್ಲ ಅವರಿಗೆಲ್ಲ ಲಡ್ಡು ಮಾಡೋದಾಗಿ ಆಗಿರ್ಬೋದು, ಪಾಪಡ್ ಮೇಕಿಂಗ್ ಆಗಿರ್ಬೋದು, ಅವರಿಗೆಲ್ಲ ಹೇಳಿ ಅವ್ರ ಕಡೆಯಿಂದ ನಾವು ಲಡ್ಡು ಎಲ್ಲ ಮಾಡಿಸ್ಕೊಂತಿದ್ದೀವಿ. ಈಗ ತಾವು ಕೃಷಿ ವಿದ್ಯಾರ್ಥಿ ಅಂತ ಹೇಳಿದ್ರಿ, ಕೃಷಿ ಕಲ್ತಿರಿ, ಕೃಷಿ ಕಲ್ತ ನಂತರ ಈ ಎಫ್ ಪಿ ಒದ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಕೃಷಿ ಒಳಗೆ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ, ಕೃಷಿ ಒಳಗೆ ಏನೇನು ಹೊಸ ಸಂಶೋಧನೆಗಳು ಬರ್ತಾ ಇದ್ದಾವೆ, ವಿಶೇಷವಾಗಿ ಸಿರಿಧಾನ್ಯಗಳಲ್ಲಿ ಏನೇನು ಹೊಸ ಸಂಶೋಧನೆಗಳು ಬರ್ತಾವ? ಸರ್ ಹೊಸ ಸಂಶೋಧನೆಗಳಂದ್ರೆ ಸಿರಿಧಾನ್ಯ ವೆರಿ ಮೈನ್ಯೂಟ್ ಸೀಡ್ಸ್ ಇರೋದ್ರಿಂದ ಇದು ಹೆಂಗಿದೆ ಬ್ರೀಡಿಂಗ್ ಪ್ರೊಸೆಸ್ ವೆರಿ ಇದು ಇದೆ ಸರ್, ಅಂದ್ರೆ ಸೆನ್ಸಿಟಿವ್. ಹೌದು, ಇದಕ್ಕೆ ಸೈಂಟಿಸ್ಟ್ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಒಂದೊಂದು ಇದು ಮಾಡ್ಬೇಕಾದ್ರೂ. ಸೊ ಆಮೇಲೆ ಹೊಸ ಹೊಸ ವೆರೈಟಿಗಳು ತರ್ತಿದ್ದಾರೆ ಈಗ, ಅಂದ್ರೆ ಲೈಕ್ 6-7 ಕ್ವಿಂಟಲ್ ಈಲ್ಡ್ ಬರಲಿ 10 ಕ್ವಿಂಟಲ್ ಈಲ್ಡ್ ಬರೋ ತರ ಆಗಿರ್ಬೋದು, ಆಮೇಲೆ ಕಲರ್ ಅಲ್ಲಿ ವೇರಿಯೇಷನ್ ಆಗಿರ್ಬೋದು, ಆಮೇಲೆ ಟೇಸ್ಟ್ ಅಲ್ಲಿ, ಆಮೇಲೆ ಡ್ಯೂರೇಬಿಲಿಟಿ ಇರುತ್ತೆ. ಒಂದ್ ಪ್ರೊಡಕ್ಷನ್ ಅದು ಮಾಡಿದ್ಮೇಲೆ ಒಂದ್ ಮೌಲ್ಯವರ್ಧನೆ ಮಾಡಿದ್ಮೇಲೆ ಒಂದೊಂದ್ ಮಿಲ್ಲೆಟ್ಸ್ ಏನಿರುತ್ತೆ ಸರ್ ವೆರೈಟಿ ವೆರಿ ಲೆಸ್ ಇರುತ್ತೆ ಅದ್ರದ್ದು ಸೆಲ್ಫ್ ಲೈಫ್. ಸೊ ಅದು ಡ್ಯೂರೇಬಿಲಿಟಿ ಜಾಸ್ತಿ ಬರೋ ತರ ವೆರೈಟೀಸ್ ಕಂಡು ಹಿಡಿತಿದ್ದಾರೆ ಈಗ. ಅದು ಅಲ್ಲದೇನೆ ಮತ್ತೆ ಇದರಲ್ಲಿ ಹೊಸ ಹೊಸ ಮೌಲ್ಯವರ್ಧನೆಗಳು. ಎಕ್ಸಾಂಪಲ್, ಮೊದಲು ಮಿಲ್ಲೆಟ್ಸ್ ಅಂತಂದ್ರೆ ರೈಸ್ ಮಾಡಬಹುದು ಒಂದೇ ಗೊತ್ತಿತ್ತು ಎಲ್ರಿಗೂ, ರೈಸ್ ಬೇರೆ ಬೇರೆ, ಅದ್ರ ರೈಸ್ ಐಟಮ್ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಸರ್ ಯಾರಿಗೂ. ಬಟ್ ಇವಾಗ ಇವಾಗ ಏನಾಗ್ತಿದೆ, ಟೆಕ್ನಾಲಜಿ ಮುಂದುವರೆದಂಗೆ ಮಿಲ್ಲೆಟ್ಸ್ ಚಿಕ್ಕಿ ಆಗಿರ್ಬೋದು, ಲಡ್ಡು ಆಗಿರ್ಬೋದು, ಮಿಲ್ಲೆಟ್ಸ್ ಪಾಪ್ಕಾರ್ನ್ ತರ ಆಗಿರ್ಬೋದು, ಆಮೇಲೆ ಮಿಲ್ಲೆಟ್ಸ್ ಐಸ್ ಕ್ರೀಮ್ ಬಂದಿದೆ. ಹೌದು, ವೈವಿಧ್ಯಮಯವಾದಂತಹ ತಿನಿಸುಗಳೀಗ. ಎಸ್, ಅಂದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಎಲ್ಲಾ ತಿನಿಸುಗಳನ್ನ ನೀವು ಮಾಡುವಂತಹ ವಿಚಾರದ ಕಡೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಗಮನ ಕೊಡಬೇಕಾಗ್ತದೆ. ಯಾಕಂದ್ರೆ ಎಲ್ಲಿ ಲಿಮಿಟೇಷನ್ಸ್ ಅದಾವ, ಎಲ್ಲೆಲ್ಲಿ ನಮ್ಮ ಉತ್ಪಾದನೆಗಳು ಕಡಿಮೆ ಅದಾವ, ಅಲ್ಲಿ ವೈವಿಧ್ಯಮಯವಾದಂತಹ ತಿನಿಸುಗಳನ್ನ ಕೊಡೋದಕ್ಕ ತಯಾರು ಮಾಡೋದಕ್ಕ ಕೂಡ ತಮ್ಮಲ್ಲಿ ಸ್ಕಿಲ್ ಬೇಕಾಗ್ತದೆ. ಅದೇ ಸರ್, ಈಗ ನಮ್ದು ನೆಕ್ಸ್ಟ್ ಏನಿದೆ ಅಂದ್ರೆ ಈಗ ನಮ್ದು ನೆಕ್ಸ್ಟ್ ಮಿಲ್ಲೆಟ್ಸ್ ಚಿಕ್ಕಿ ಬಗ್ಗೆ ಸ್ವಲ್ಪ ಇದು ಮಾಡ್ತಿದೀವಿ ಸರ್. ಮಿಲ್ಲೆಟ್ಸ್ ಚಿಕ್ಕಿ ಆಗಿರ್ಬೋದು, ಮತ್ತೆ ಮಿಲ್ಲೆಟ್ಸ್ ಅಲ್ಲಿ ರೊಟ್ಟಿ ಬರುತ್ತೆ ಸರ್. ಈಗ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಇಲ್ಲೆಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ, ತಿಂತಾರೆ. ಸೊ ನೆಕ್ಸ್ಟ್ ನಾವು ಮಿಲ್ಲೆಟ್ಸ್ ಅಲ್ಲಿ ಸ್ವಲ್ಪ ರೊಟ್ಟಿ ಮಾಡಿ ಅದ್ರದ್ದು ಬೇರೆ ಕಡೆ ಸಪ್ಲೈ ಮಾಡೋದ್ರ ಬಗ್ಗೆನೂ ಥಿಂಕ್ ಮಾಡ್ತಿದೀವಿ. ಸೊ ಅದಕ್ಕೆ ಪ್ರಾಪರ್ ಒಂದು SSG ಗ್ರೂಪ್ಗಳಿಗೆಲ್ಲ ಟ್ರೈನಿಂಗ್ಸ್ ಎಲ್ಲ ಮಾಡಿಸಿ ನೆಕ್ಸ್ಟ್ ಅದು ಒಂದು ಸ್ಟಾರ್ಟ್ ಮಾಡ್ಬೇಕಂತ. ಈಗ ನೋಡ್ರಿ, 2023 ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದೊಳಗೆ ತಮ್ಮ FPO ಅಥವಾ ಸಂಸ್ಥೆಗಳಿಗಾಗಿರಬಹುದು ಯಾವ ರೀತಿಯಾದಂತಹ ಒಂದು ಹೆಚ್ಚಿನ ಸೌಲಭ್ಯಗಳಾಗಲಿ, ಹೆಚ್ಚಿನ ಪ್ರೇರಣೆ ಆಗಲಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಾ ಸರ್, ಈಗ ಮೇನ್ಲಿ ಇದೇ ಇದು ಈ ವರ್ಷ ಸಿರಿಧಾನ್ಯಗಳಿಗೆ ಸಮರ್ಪಣೆ ಮಾಡಿರೋದ್ರಿಂದ ಸೊ ನಾವು ಎಲ್ಲೇ ಹೋದ್ರು ನಾವು ಏನೇ ಒಂದು ಪ್ರೊಡಕ್ಷನ್ ಮಾಡಿದ್ರು ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಸರ್. ಆಮೇಲೆ ಮಾರ್ಕೆಟಿಂಗು ಇದೆ, ಆಮೇಲೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಈಗ ಎಕ್ಸಾಂಪಲ್, ಮೊದಲೆಲ್ಲ ಏನಾಗ್ತಿತ್ತು ಬೇರೆ ಬೇರೆ ತರ ಕಾನ್ಕ್ಲೇವ್ಸ್ ಎಕ್ಸಿಬಿಷನ್ಸ್ ಎಲ್ಲ ಇರ್ತಿತ್ತು. ಬಟ್ ಇವಾಗ ಒಂದ್ ವರ್ಷದಿಂದ ಏನಾಗ್ತಿದೆ, ಎಲ್ಲಿ ಹೋದ್ರು ಸಿರಿಧಾನ್ಯಗಳ ಎಕ್ಸಿಬಿಷನ್, ಸಿರಿಧಾನ್ಯಗಳ ಕಾನ್ಕ್ಲೇವ್. ಸೊ ಹಂಗಿರೋದ್ರಿಂದ ಏನಾಗುತ್ತೆ, ನಮ್ಮಂತ ಸ್ಟಾರ್ಟ್ಅಪ್ಸ್ ಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಸರ್. ಎಷ್ಟು ನಮಗೆ ಮಾರ್ಕೆಟಿಂಗ್ ಲಿಂಕೇಜಸ್ ಜಾಸ್ತಿ ಸಿಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಸೊ ಪ್ರೊಡಕ್ಷನ್ ಕೂಡ ನಮಗೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಈಗ ನಾವು ತಿನಿಸುಗಳ ಬಗ್ಗೆ ವಿಚಾರ ಮಾಡಿದ್ರೆ, ಹೊಸ ಹೊಸ ತಿನಿಸುಗಳನ್ನು ಮಾಡಬೇಕು ಅನ್ನೋಂಥ ತಾವು ಹೇಳಿದ್ರೆ ಐಸ್ ಕ್ರೀಮ್ ಕೂಡ ನಾವು ಮಾಡಬಹುದು ಅಂತ ಹೇಳಿ. ಈಗ ನಮ್ಮ ಭಾರತೀಯ ತಿನಿಸುಗಳು ಏನದಾವ, ಅಡಿಗೆ ಏನದೆ, ಅಂಥ ಅಡಿಗೆಗಳಲ್ಲಿ ಈ ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿ ಅವನ್ನ ಮಾಡುವಂತಹದ್ದು ಏನಾದರೂ ಇದ್ರ ಬಗ್ಗೆ ತಾವು ವಿಚಾರ ಮಾಡಿದ್ದೀರಿ? ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ಹೋಳಿಗೆ ಇದೆ, ನವಣಿ ಹೋಳಿಗೆ ಮಾಡಬಹುದು, ಸಾವಿ ಹೋಳಿಗೆ ಮಾಡಬಹುದು, ಹಿಂಗೆ ಏನಾದರೂ ವಿಚಾರಗಳು ಅಂದ್ರೆ ನಮ್ದು ಏನು ಟ್ರೆಡಿಷನಲ್ ಏನು ನಮ್ದು ಪದ್ಧತಿ ಇದೆ ಅಂದ್ರೆ ಅಡಿಗೆ ಇದೆ, ತಿನಿಸುಗಳಿದಾವ, ಅವುಗಳನ್ನು ಮಾಡೋದಕ್ಕೆ ನಾವು ಸಿರಿಧಾನ್ಯಗಳನ್ನ ಬಳಸ್ಕೋಬಹುದಲ್ಲ ಅಂತ. ಹಾ ಸರ್, ಖಂಡಿತ ಬಳಸ್ಕೋಬಹುದು ಸರ್. ಈಗ ನೋಡ್ರಿ, ಒಂದ್ ಹೇಳ್ತೀನಿ, ಈಗ ಕರ್ಚಿಕಾಯಿ ಅಂತ ಹೇಳಿ ಮಾಡ್ತೀವಿ, ಚಕ್ಲಿ ಅಂತ ಹೇಳಿ ಮಾಡ್ತೀವಿ, ಕೂಡುಬಳೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ, ಹಿಂಗೇನು ನಾವು ದೀಪಾವಳಿ ಒಳಗೆ ಮಾಡುವಂತಹ ಪಂಚಮಿ ಹಬ್ಬದೊಳಗೆ ಮಾಡುವಂತಹ ಏನು ತಿಂಡಿ ತಿನಿಸುಗಳಾದವಲ್ಲ ಅವುಗಳನ್ನ ಎಲ್ಲ ಈ ಸಿರಿಧಾನ್ಯಗಳನ್ನ ಬಳಸಿ ಮಾಡೋದ್ರ ಕಡೆ ಏನಾದರೂ ಗಮನ ಕೊಡಬಹುದಾ? ಹೆಂಗ ಮಾಡಬಹುದು ಸರ್? ಇವನ್ ಚಕ್ಲಿ ಮಾಡಬಹುದು, ಆಮೇಲೆ ಸೇವಾ ಮಾಡಬಹುದು. ಈಗ ಏನೇನು ಸ್ನಾಕ್ಸ್ ಇದೆ ಅಲ್ಲ ಸರ್, ಸ್ನಾಕ್ ಮಿಕ್ಸರ್ ಐಟಮ್ಸ್, ಅದು ಎಲ್ಲ ಮಾಡಬಹುದು ಸರ್. ಅದೆಲ್ಲ ಆಲ್ರೆಡಿ ನಾವು ಪ್ರಯತ್ನ ಮಾಡಿವಿ. ಸ್ವಲ್ಪ ಡ್ಯೂರಬಿಲಿಟಿ ಅಂದ್ರೆ ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಮಾರ್ಕೆಟಿಂಗ್ ತರಬೇಕಂತಾನು ಇದೆ. ಆಮೇಲೆ ಲಡ್ಡು ಅಂತೂ ಮಾಡ್ತಾನೆ ಇದೀವಿ ಸರ್ ಇವಾಗ. ಅದು ಅಲ್ಲದೆ ಮತ್ತೆ ಈಗ ಹಲ್ವಾ ಬರುತ್ತಲ್ಲ ಸರ್, ಅದು ಮಾಡಬಹುದು. ಆಮೇಲೆ ಅನೇಕ ತರ ತಿಂಡಿಗಳು ಸರ್, ಎಷ್ಟು ಬೇಕಷ್ಟೆಲ್ಲ ಮಾಡ್ಕೋಬಹುದು. ಬಟ್ ಇದರಲ್ಲಿ ಏನ್ ಮೇಜರ್ ನಮ್ಗೆ ಪ್ರಾಬ್ಲಮ್ ಆಗಿರೋ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಸರ್. ಸರ್ ಬೇರೆ ಅದ್ರಲ್ಲಿ ಏನಾಗುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ, ಅಡಲ್ಟೇಟಿವ್ ಎಲ್ಲ ಹಾಕಿ ಮಾಡಿರ್ತಾರೆ. ಬಟ್ ನಾವಿಲ್ಲಿ ಪ್ಯೂರ್ ಆಗಿ ನವಣೆಯಿಂದ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಡ್ಯೂರೇಷನ್ ಕಮ್ಮಿ ಬರುತ್ತೆ.